16 ಚಿನ್ನದ ಪದಕ ಪಡೆದ ಬೀದರ್ನ ಅಮೂಲ್ಯ ಪಾಟೀಲ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 MHz. ಕೃಷಿ ರಂಗ. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ. ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಪ್ರಧಾನ ಹಣ್ಣಿನ ಬೆಳೆಗಳು ಹಾಗೂ ಅವುಗಳ ಬೇಸಾಯದ ಕ್ರಮಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಈ ಅಪ್ರಧಾನ ಹಣ್ಣುಗಳನ್ನು ನಾವು ಬಹಳ ಹಿಂದಿನಿಂದಲೂ ಕೂಡ ನೋಡಿಕೊಂಡು ಬರ್ತಾ ಇದ್ದೇವೆ. ಆದರೆ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಸಾಗುವಳಿಯನ್ನು ಮಾಡ್ತಾ ಇರಲಿಲ್ಲ. ನಾವು ಸಾಗುವಳಿ ಮಾಡಲಿಲ್ಲ ಅಂದ ಕಾರಣಕ್ಕೆ ಆ ಹಣ್ಣುಗಳಿಗೆ ಅಷ್ಟೇನು ಮಹತ್ವ ಇಲ್ಲ ಅನ್ನುವಂಥದ್ದಲ್ಲ, ಅವಕ್ಕೆ ಸಾಕಷ್ಟು ಮಹತ್ವ ಇದ್ದೇ ಇದೆ. ಅಪ್ರಧಾನ ಹಣ್ಣುಗಳು ಅನೇಕ ಕಾರಣಗಳಿಂದಾಗಿ ಅನೇಕ ವೈಶಿಷ್ಟ್ಯಗಳನ್ನು ಮತ್ತು ವಿಶೇಷಗಳನ್ನು ಹೊಂದಿದ್ದಾವೆ. ಅವುಗಳಲ್ಲಿ ಇರುವಂತಹ ಪೋಷಕಾಂಶಗಳು ತುಂಬ ಅಗತ್ಯವಾಗಿ ನಮಗೆ ಬೇಕಾದಂತಹ ಪೋಷಕಾಂಶಗಳು ಆಗಿರುತ್ತೆ. ಹಾಗೂ ಅದರಲ್ಲಿರ್ತಕ್ಕಂತಹ ಔಷಧೀಯ ಗುಣಗಳು ಕೂಡ ಇವತ್ತು ನಮ್ಮ ಅನಾರೋಗ್ಯವನ್ನು ಸರಿಪಡಿಸುವಲ್ಲಿ, ಆರೋಗ್ಯವನ್ನು ವೃದ್ಧಿಗೊಳಿಸುವಲ್ಲಿ ಸಾಕಷ್ಟು ಕೆಲಸವನ್ನು ಮಾಡುತ್ತೆ. ಆ ಕಾರಣಕ್ಕಾಗಿಯೇ ಇವತ್ತು ಅಪ್ರಧಾನ ಹಣ್ಣುಗಳು ಪ್ರಧಾನವಾಗಿ ನಮಗೆ ಕಾಣ್ತಾ ಇದ್ದಾವೆ. ಅವುಗಳ ಸಾಗುವಳಿಯನ್ನು ಮಾಡಲಿಕ್ಕೆ ಅನೇಕರು ಮುಂದೆ ಬರ್ತಾ ಇದ್ದಾರೆ. ಅವುಗಳ ಬಳಕೆಯೂ ಕೂಡ ಹೆಚ್ಚಾಗ್ತಾ ಇದೆ. ವೈದ್ಯರು ಹೇಳಿದ ತಕ್ಷಣ ನಾವು ಅಂಥ ಹಣ್ಣುಗಳ ಮುಗಿ ಬೀಳುವಂಥದ್ದನ್ನ ನೋಡಬಹುದು. ಹಾಗಾಗಿ ಇವತ್ತಿನ ದಿನಮಾನಕ್ಕೆ ಈ ಅಪ್ರಧಾನ ಹಣ್ಣುಗಳು ಕೂಡ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದ್ದಾವೆ. ಈ ಅಪ್ರಧಾನ ಹಣ್ಣುಗಳು ಅಂತ ಅಂದರೆ ಏನು, ಯಾವ್ಯಾವನ್ನ ಅಪ್ರಧಾನ ಹಣ್ಣುಗಳು ಅಂತ ಹೇಳಿ ಕರಿತೇವೆ, ಅವುಗಳ ಮಹತ್ವ ಏನು, ಮತ್ತು ಅವುಗಳನ್ನು ಬೇಸಾಯವನ್ನು ಹೇಗೆ ಮಾಡಬಹುದು ಅನ್ನುವಂತಹ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂಎನ್ ಕೇಶವ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಪ್ರಧಾನ ಹಣ್ಣುಗಳು ಅಂತ ಹೇಳಿ ನಾವು ಇತ್ತೀಚೆಗೆ ಹೆಚ್ಚು ಹೆಚ್ಚು ಕೇಳ್ತಾ ಇದ್ದೇವೆ. ಯಾವ್ಯಾವ ಹಣ್ಣು ಅಪ್ರಧಾನ ಅಂತ ಹೇಳಿ ಗೊತ್ತು ನಮಗೆ, ಆದರೂ ಈ ಅಪ್ರಧಾನ ಅನ್ನುವಂಥದ್ದು ಒಂದು ರೀತಿ ಹೊಸದಾದಂತಹ ಒಂದು ಪದ ಅಂತ ಹೇಳಿ ಅನ್ಸುತ್ತೆ. ಆ ಕಾರಣಕ್ಕಾಗಿ ಈ ಅಪ್ರಧಾನ ಹಣ್ಣುಗಳು ಅಂತ ಅಂದ್ರೆ ಏನು ಸರ್? ಏನಂದ್ರೆ ಈಗ ಹಣ್ಣಿನ ಬೆಳೆಗಳಲ್ಲಿ ನಾವು ಸಾಮಾನ್ಯವಾಗಿ ನೋಡುವಂಥದ್ದು ಈಗ ಬಾಳೆ, ಮಾವು, ಸಪೋಟ, ಇವೆಲ್ಲ ಮುಖ್ಯವಾದಂತಹ ಹಣ್ಣಿನ ಬೆಳೆಗಳು. ಕೆಲವೊಂದು ಬೆಳೆಗಳು ಹೆಚ್ಚು ಪ್ರಚಲಿತದಲ್ಲಿಲ್ಲ, ಇವುಗಳನ್ನ ಅಪ್ರಧಾನ ಹಣ್ಣುಗಳು ಅಂತ ಹೇಳುತ್ತೆ. ಅಂದ್ರೆ ಇರುತ್ತೆ ನಮ್ಮ ತೋಟದಲ್ಲಿ ಎಲ್ಲ, ನಾವು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಬೆಳೆಸಲ್ಲ ಅಂತದ್ದನ್ನ ಅಪ್ರಧಾನ ಹಣ್ಣುಗಳು ಅಂತ ಹೇಳ್ತಾರೆ. ಇದರಲ್ಲಿ ಅನೇಕ ಹಣ್ಣಿನ ಬೆಳೆಗಳು ಬರ್ತವೆ, ಉದಾಹರಣೆಗೆ ಬೆಣ್ಣೆ ಹಣ್ಣು, ನೆಲ್ಲಿ, ನೇರಳೆ, ರಾಂಬೂತಾನು, ಸೀತಾಫಲ, ಫ್ಯಾಷನ್ ಫ್ರೂಟ್, ಅಂಜೂರ, ಇತ್ತೀಚೆಗೆ ಡ್ರ್ಯಾಗನ್ ಫ್ರೂಟ್ ಸಹ ನಾವು ಮಾರ್ಕೆಟ್ ಅಲ್ಲಿ ನೋಡ್ತೀವಿ. ಇವೆಲ್ಲ ಅಪ್ರಧಾನ ಹಣ್ಣುಗಳು. ಯಾವ್ದು ಕಡಿಮೆ ಬೆಳೆಯುತ್ತೆ ಹಂಗಂತ ಕಡಿಮೆ ಬೆಳಿತೀವಿ ಅಂತ ಹೇಳಿ ಅದಕ್ಕೂ ಸಹ ತುಂಬಾ ಪ್ರಾಮುಖ್ಯತೆ ಇದೆ. ಇದು ಪೌಷ್ಟಿಕಾಂಶ ನೋಡಕ್ ಹೋದ್ರೆ ಇವು ಸಹ ಒಳ್ಳೆ ಪೌಷ್ಟಿಕಾಂಶ ಕೊಡುವಂತಹ ಹಣ್ಣಿನ ಬೆಳೆಗಳು. ತಾವು ಹೇಳ್ದಂಗೆ ಔಷಧಿ ಗುಣಗಳು ಸಹ ಇದರಲ್ಲಿದೆ. ಅನಂತರ ಈ ಬೆಳೆಗಳು ಸಹ ರೈತರಿಗೆ ಒಳ್ಳೆಯ ಒಂದು ಆದಾಯವನ್ನು ಸಹ ಕೊಡುವಂತ ಒಂದು ಬೆಳೆಗಳಾಗಿದ್ದಾವೆ. ಇಷ್ಟೆಲ್ಲ ಮಹತ್ವವನ್ನ ಈ ಅಪ್ರಧಾನ ಹಣ್ಣುಗಳು ಹೊಂದಿದ್ದಾವೆ ಅನ್ನುವಂಥದ್ದು. ಯಾವ್ಯಾವ್ದನ್ನ ಅಪ್ರಧಾನ ಹಣ್ಣುಗಳು ಅಂತ ಹೇಳಿ ನಾವು ಗುರುತು ಮಾಡ್ತೀವಿ? ಹೌದು, ಇದರಲ್ಲಿ ಅನೇಕ ಬೆಳೆಗಳು ಇದಾವೆ, ನಾನು ಒಂದೊಂದಾಗಿ ಬೆಳೆಯ ವಿವರ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಬೆಣ್ಣೆ ಹಣ್ಣನ್ನ ಇತ್ತೀಚೆಗೆ ಈ ಕಡೆ ಎಲ್ಲ ಬೆಳೀತಾ ಇದಾರೆ, ಎಲ್ಲ ಕಡೆ ಆಲೂರು ಸಕಲೇಶ್ಪುರ ಇಲ್ಲೆಲ್ಲ ಬೆಳೀತಾ ಇದಾರೆ. ಇದರಲ್ಲಿ ತೈಲದ ಅಂಶ ಚೆನ್ನಾಗಿರುತ್ತೆ, ಆಮೇಲೆ ನಮ್ಗೆ ಇದು ಸುಲಭವಾಗಿ ಜೀರ್ಣ ಆಗುತ್ತೆ, ಮತ್ತೆ ಯಾವುದೇ ಒಂದು ದುಷ್ಪರಿಣಾಮಗಳು ಇದೆ ಇರಲ್ಲ. ಕೊಬ್ಬಿನ ಅಂಶ ಇದೆ ಅಂತಂದ್ರೆ ಒಳ್ಳೆ ಒಂಥರ ಆರೋಗ್ಯವಂತ ಕೊಬ್ಬು ಇದರಲ್ಲಿರೋದು. ಇದು ಬಾಳೆಹಣ್ಣಿಗಿಂತ 2 ಪಟ್ಟು ಶಕ್ತಿ ಕೊಡುತ್ತೆ, ಬೆಣ್ಣೆ ಹಣ್ಣು ಹೆಚ್ಚಿನ ಶಕ್ತಿ ಎನರ್ಜಿ ಕೊಡುತ್ತೆ. ಆಮೇಲೆ ಇದರಿಂದ ರಕ್ತನು ಸಹ ವೃದ್ಧಿ ಆಗುತ್ತೆ. ಆಮೇಲೆ ಮಧುಮೇಹ ರೋಗಿಗಳಿಗೆ ಇದು ತುಂಬಾ ಒಳ್ಳೆ ಹಣ್ಣು ಬೆಣ್ಣೆ ಹಣ್ಣು ಅಂತ. ಅಂತಂದ್ರೆ ಹೆಚ್ಚಿಗೆ ಒಂದು ಸಕ್ಕರೆ ಅಂಶ, ಸಕ್ಕರೆ ಅಂಶ ಇರುತ್ತೆ, ಆದ್ರೆ ಹೆಲ್ದಿ ಫೇವರ್ ಆಗಿ ಇರುತ್ತೆ, ನಮ್ಮ ಆರೋಗ್ಯಕ್ಕೆ ಹಾನಿ ಮಾಡುವಷ್ಟು ಕೊಲೆಸ್ಟ್ರಾಲ್ ಕಂಟೆಂಟ್ ಕಡಿಮೆ. ಇದು ಒಳ್ಳೆ ಒಂದು ಹಣ್ಣು, ಮಡಿಕೇರಿ ಸೈಡ್ ಎಲ್ಲ ಜಾಸ್ತಿ ಬೆಳೀತಾರೆ, ನಮ್ಮ ಸೈಡ್ ಅನ್ನು ಬೆಳೀತಾ ಇದಾರೆ. ಇದು ಎಲ್ಲ ಕಡೆ ಬೆಳಿಬಹುದು, ನೀರು ಬಸಿವ ಗೋಡು ಮಣ್ಣು ಫಲವತ್ತಾಗಿರುವಂತ ಒಂದು ಮಣ್ಣಿನ ಇದರಲ್ಲಿ ಬೆಳಿಬಹುದು. ಇದರಲ್ಲಿ 3 ತರ ಇರುತ್ತೆ, ಮೆಕ್ಸಿಕನ್, ಗ್ವಾಟೆಮಾಲಾ ಮತ್ತೆ ವೆಸ್ಟ್ ಇಂಡಿಯನ್ ತಳಿಗಳು ಅಂತ ಹೇಳಿ. ಒಂದು ಪ್ಲಾಟ್ ಮಾಡಬಹುದು ಅಂತಂದ್ರೆ ಒಂದು 6x6 ಮೀಟರ್ ಅಂತರದಲ್ಲಿ ನಾವು ಎಲ್ಲ ಬೆಳೆ ಬೆಳೆಯಂಗೆ ಇದನ್ನು ಸಹ ಬೆಳಿಬಹುದು. 1 ಎಕರೆಗೆ 110 ಗಿಡ ಕುತ್ಕೊಳ್ಳುತ್ತೆ. ಒಂದ್ ಗಿಡಕ್ಕೆ 1.5 kg ಕೊಟ್ಟಿಗೆ ಗೊಬ್ಬರ ಮಳೆಗಾಲ ಪ್ರಾರಂಭಕ್ಕೆ ಮುಂಚೆ ಮತ್ತೆ ನಂತರ 2 ಸಲ ಹಾಕಿದ್ರೆ ಒಳ್ಳೇದು. ಆಮೇಲೆ ರಾಸಾಯನಿಕ ಗೊಬ್ಬರನು ವಯಸ್ಸಿಗೆ ಅನುಗುಣವಾಗಿ, ಈಗ 3 ವರ್ಷದ ಇದ್ರೆ 50 NPK ಕೊಡಬೇಕು ಹೆಕ್ಟರ್ಗೆ, 4 ವರ್ಷದ ನಂತರ 100, 30, 100 ನೋಡ್ಕೊಂಡು ಕೊಡ್ಬೇಕು. ಜೂನ್ ಜುಲೈಯಲ್ಲಿ ನಾಟಿ ಮಾಡುವಂಥದ್ದು. ಆಮೇಲೆ ಮಾಮೂಲಿ ಎಲ್ಲ ಬೆಳೆ ಬೆಳೆಯಂಗೆ 2-3 ವಾರಕ್ಕೊಂದ್ಸಲ ನೀರು ಉಣಿಸೋದು ನೋಡ್ಕೊಂಡು ಡ್ರಿಪ್ ಮಾಡಿದ್ರೆ ಅನುಕೂಲ. ಆಮೇಲೆ ಹಸಿರೆಲೆ ಗೊಬ್ಬರ, ಸೆಣಬು ಇಂಥದ್ದೆಲ್ಲ ಬೆಳೆದು ಮಧ್ಯ ಬೆಳ್ಕೋಬಹುದು. ಇದು ಏನಂದ್ರೆ ಈ ಗಿಡಕ್ಕೆ ಒಂದು ಆಕಾರ ಕೊಡಬೇಕು, 1 ಮೀಟರ್ ಎತ್ತರದಲ್ಲಿ, 60-90 cm ಎತ್ತರದಲ್ಲಿ ಕಾಂಡ ಬೆಳೆಯಕ್ ಬಿಟ್ಟು ಬ್ರಾಂಚಸ್ ಎಲ್ಲ ಕಟ್ ಮಾಡಿ, ಕೆಳಗಡೆ ಬ್ರಾಂಚಸ್ ಕಟ್ ಮಾಡಿ ಒಂದು ಆಕಾರ ಕೊಡಬೇಕು. ಅಡ್ಡದಿಡ್ಡಿ ಬೆಳೆದಂತ ರೆಂಬೆನ ಕಟ್ ಮಾಡಬೇಕು. ಈ ಮಧ್ಯೆ ಅಂತರ ಬೆಳೆಯಾಗಿಯೂ ಸಹ ಬೆಳಿಬಹುದು, 4-5 ವರ್ಷದವರೆಗೆ ದ್ವಿದಳ ಧಾನ್ಯ, ತರಕಾರಿ, ಸೊಪ್ಪು ಇಂಥವನ್ನೆಲ್ಲ ಬೆಳ್ಕೋಬಹುದು. ಮಾರ್ಚ್ ಏಪ್ರಿಲ್ ಅಲ್ಲಿ ಹೂ ಬಿಟ್ಟಿದ್ದು ನವೆಂಬರ್ ಡಿಸೆಂಬರ್ ಅಲ್ಲಿ ಹಣ್ಣು ಕೊಡುತ್ತೆ, 2 ಸಲ ಹಣ್ಣು ಕೊಡುತ್ತೆ. ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಹೂ ಬಿಟ್ಟಿದ್ದು ಮೇ ಜೂನ್ ಅಲ್ಲಿ ಕೊಯ್ಲಿಗೆ ಬರುತ್ತೆ. 1 ಎಕರೆಗೆ 1-4 ಟನ್ ಅಷ್ಟು ಇಳುವರಿ ಬರುತ್ತೆ. ಕೀಟರೋಗ ಎಲ್ಲ ಕಡಿಮೆ, ನುಸಿ, ತ್ರಿಪ್ಸು ಇಂಥವೆಲ್ಲ ಬರ್ತವೆ. ಇವನ್ನ ಸಂಬಂಧಪಟ್ಟ ರಾಸಾಯನಿಕ ಇದು ಮಾಡಿ, ಡೈಕೋಫಾಲ್ ಅಥವಾ ನೀರಿನಲ್ಲಿ ಕರಗ ಗಂಧಕ ಇದು ಮಾಡಿ ನಾವು ಹತೋಟಿ ಮಾಡಬಹುದು. ಇದೊಂದು ಈ ಕಡೆ ಬೆಳೆಯುವಂತ ಬೆಳೆಗಳು. ಇದಕ್ಕೆ ನಮ್ಮ ಯೋಜನೆಯಲ್ಲಿ ಸಹಾಯಧನನು ಸಹ ಇದೆ, ಬೆಣ್ಣೆ ಹಣ್ಣು ಪ್ರದೇಶ ವಿಸ್ತರಣೆ ಅಂತಿದೆ, NHM ಅಲ್ಲಿ ಇದೆ. ನೆಟ್ಟಂತ ವರ್ಷದಲ್ಲಿ 7,000 ಬರುತ್ತೆ 1 ಎಕರೆಗೆ, ಆನಂತರ 2ನೇ ವರ್ಷ 3ನೇ ವರ್ಷ 6,000 ಬರುತ್ತೆ 1 ಎಕರೆಗೆ. ಇದು ಸಹಾಯಧನನು ಇದೆ ನಮ್ಮ ಇದರಲ್ಲಿ, ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನವೂ ಕೂಡ ಇದೆ, ಸಿಗುತ್ತೆ. ಸಸಿಗಳು ಎಲ್ಲಿ ಲಭ್ಯ ಇರುತ್ತೆ? ಸಸಿಗಳು ನರ್ಸರಿಗಳಲ್ಲಿ ಸಿಗುತ್ತೆ, ಪ್ರೈವೇಟ್ ನರ್ಸರಿಗಳಲ್ಲಿ. ಕಸಿ ಮಾಡಿದಂತ ಸಸಿ ಅನುಕೂಲನ ಹೇಗೆ? ಸೀಡ್ಲಿಂಗ್ಸ್ ಇಂದನು ಇರುತ್ತೆ. ಸೀಡ್ಲಿಂಗ್ಸ್ ಆದ್ರೆ ಅದು ಹಣ್ಣು ಬಿಡ ಅಂತದ್ದು ಸ್ವಲ್ಪ ತಡ ಆಗುತ್ತಲ್ವಾ? ಹೌದು, ಕಸಿ ಗಿಡ ಏನಿಲ್ಲ, ಸೀಡ್ಲಿಂಗ್ಸೇ ಮಾಡೋದು, ಸೀಡ್ಲಿಂಗ್ಸೇ ಮಾಡೋದು. ಇನ್ನೊಂದು ಬೆಳೆ ಅಂತಂದ್ರೆ ಸೀತಾಫಲ. ಇದು ಖುಷ್ಕಿ ತೋಟಗಾರಿಕೆಗೆ ಒಳ್ಳೇದು, ಇದು ಬರ ನಿರೋಧಕ ಬೆಳೆ. ಆಕ್ಚುಲಿ ನೀರು ಜಾಸ್ತಿ ಬೇಡ, ಈ ಕಡೆ ಕಡಿಮೆ ಬೆಳೆಯೋದು, ಅಲ್ಲಲ್ಲಿ ಒಂದೊಂದು ಗಿಡ ಬೆಳ್ಕೊಂಡಿರ್ತಾರೆ ರೈತರು. ಸೀತಾಫಲ ಅಂದ್ರೆ ರಾಮಫಲ, ಹನುಮಾನ್ ಫಲ, ಲಕ್ಷ್ಮಣ ಫಲ, ಇವೆಲ್ಲ ಬೇರೆ ತಳಿಗಳು, ಒಂದೇ ಜೀನಸ್. ಇದು ಮರಳು ಮಿಶ್ರಿತ ಮಣ್ಣಲ್ಲಿ ಬೆಳೆಯಂತದ್ದು. ಮೆಮೋತ್ ಅಂತ ಒಂದ್ ತಳಿ ಇದೆ ಸೀತಾಫಲದ್ದು, ಕೆಂಪು ತಿರುಳು ಬರುತ್ತೆ ಒಳಗಡೆ. ಆಮೇಲೆ ಬಾಲ್ನಗರ ಅಂತಿದೆ, ಆಮೇಲೆ IHR ಇಂದ ಒಂದು ತಳಿ ಬಿಡುಗಡೆ ಮಾಡಿದ್ದಾರೆ, ಅರ್ಕ ಸಹನ ಅಂತ ಹೇಳಿ. ಆಮೇಲೆ ಚೆರಿಮೋಯ ಅಂತ ಒಂದು ತಳಿ ಇದೆ, ಇದನ್ನ 6 ಮೀಟರ್ ಹೇಳಿದ್ನಲ್ಲ, ಇದು 4.5 ಮೀಟರ್ ಅಂತರದಲ್ಲಿ ಬೆಳೆಯುವಂತದ್ದು. 4.5 ಮೀಟರ್ ಅಂತರ ಸಾಕು ಇದಕ್ಕೆ. 1 ಎಕರೆಗೆ ಹೆಚ್ಚು ಕಡಿಮೆ 180-190 ಗಿಡ ಕುತ್ಕೊಳ್ಳುತ್ತೆ. ಅದೇ ತರ ಕೊಟ್ಟಿಗೆ ಗೊಬ್ಬರ 1.25 kg ಒಂದ್ ಗಿಡಕ್ಕೆ ಹಾಕ್ಬೇಕು. NPK ಅಷ್ಟೇ, ಸ್ವಸ್ವಲ್ಪ ಹಾಕಿದ್ರೆ ಸಾಕು, 75-50 NPK ಗ್ರಾಮ. ಆನಂತರ 45 cm³ ಗುಂಡಿ ತೆಗೆದು ಮೇಲ್ಮಣ್ಣು ಗೊಬ್ಬರ ಎಲ್ಲ ಮಿಶ್ರಣ ಮಾಡಿ ಜೂನ್ ಜುಲೈಯಲ್ಲಿ ನೆಡುವಂಥದ್ದು. ಇದಕ್ಕೂ ಸಹ ಕೀಟ ರೋಗ ಎಲ್ಲ ಕಡಿಮೆ, ಇದನ್ನು ಸಹ ಬೆಳ್ಕೋಬಹುದು. ಮಾರ್ಕೆಟ್ ಇದೆ ಸೀತಾಫಲಕ್ಕೆ, ಒಳ್ಳೆ ಮಾರ್ಕೆಟ್ ಇದೆ. ಆನಂತರ ಇನ್ನೊಂದು ಬೆಳೆ ಅಂತಂದ್ರೆ ನೆಲ್ಲಿ. ನೆಲ್ಲಿ ಅಂದ್ರೆ ನೆಲ್ಲಿಕಾಯಿ. ಇದು ರಿಚೆಸ್ಟ್ ಸೋರ್ಸ್ ಆಫ್ ವಿಟಮಿನ್ ಸಿ, ಇದು ಅತ್ಯಧಿಕ ವಿಟಮಿನ್ ಸಿ ಅಂಶ ಇದರಲ್ಲಿರುತ್ತೆ. ಉಪ್ಪಿನಕಾಯಿ, ಮುರಬ್ಬ, ಕ್ಯಾಂಡಿ, ಚಿಪ್ಸ್ ಇಂಥವನ್ನೆಲ್ಲ ಮಾಡೋದಕ್ಕೆ ಉಪಯೋಗಿಸ್ತೀವಿ ನಾವು. ಶಕ್ತಿವರ್ಧಕಗಳು ಇರ್ತಾವಲ್ಲ ಮೆಡಿಕಲ್ ಅಲ್ಲಿ, ಅದನ್ನ ಮಾಡಕ್ಕೂ ಸಹ ನೆಲ್ಲಿಕಾಯಿನ ಉಪಯೋಗಿಸ್ತಾರೆ. ಬೆಟ್ಟದ ನೆಲ್ಲಿ ಅಂದ್ರೆ ದುಂಡಕ್ಕಿರುತ್ತೆ, ದೊಡ್ಡದಿರುತ್ತೆ. ಕಿರು ನೆಲ್ಲಿ ಅಂದ್ರೆ ನಕ್ಷತ್ರಾಕಾರ ಇರುತ್ತೆ. ಆಮೇಲೆ ಆಯುರ್ವೇದಿಕ್ ಔಷಧಿಗಳಲ್ಲಿ ಇವನ್ನೆಲ್ಲ ತುಂಬಾ ಉಪಯೋಗಿಸ್ತಾರೆ. ಔಷಧೀಯ ಗುಣಗಳು ಹೆಚ್ಚಾಗಿರುತ್ತೆ ಇದರಲ್ಲಿ. ಹೌದು, ಖಂಡಿತ. ಇದಕ್ಕೂ ಸಹ ನೀರು ಕಡಿಮೆ ಸಾಕು. ಮರಳು ಮಿಶ್ರಿತ, ಕಲ್ಲು ಮಿಶ್ರಿತ ಮಣ್ಣು ಬೆಟ್ಟ ಗುಡ್ಡಗಳಲ್ಲೂ ಸಹ ಇದನ್ನ ಬೆಳ್ಕೋಬಹುದು ಸುಲಭವಾಗಿ. ಮಳೆ ಕಡಿಮೆ ಇರೋಂತ ಪ್ರದೇಶದಲ್ಲಿ ಬೆಳ್ಕೋಬಹುದು, ಚೆನ್ನಾಗಿ ಬೆಳಿಬಹುದು. ನಾಟಿಯಾದ 3 ವರ್ಷದವರೆಗೆ ಒಂದ್ ಸ್ವಲ್ಪ ಸಂರಕ್ಷಣೆ ಮಾಡ್ಕೊಂಡ್ರೆ, ಬಿಸಿಲು ಮತ್ತೆ ನೀರಿನ ಅಭಾವದಿಂದ ರಕ್ಷಣೆ ಮಾಡ್ಕೊಂಡ್ರೆ ಮುಂದೆ ಅದು ಬೆಳ್ಕೊಂಡು ಹೋಗುತ್ತೆ. ಇದನ್ನು ಸಹ ಜೂನ್ ಜುಲೈಯಲ್ಲಿ ನಾಟಿ ಮಾಡಂತದ್ದು. ತಳಿಗಳು ಇದರಲ್ಲೂ ತಳಿಗಳಿದಾವೆ ಸುಮಾರು. ಬೆಟ್ಟದ ನೆಲ್ಲಿಯಲ್ಲಿ ಬನಾರಸ್ ಅಂತ ಇದೆ, ಕ್ಯಾಂಡಿ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಕೃಷ್ಣ ಅಂತ ಇದೆ, ಇದು ಬೇಗ ಇಳುವರಿ ಕೊಡುತ್ತೆ, ದೊಡ್ಡ ಹಣ್ಣು. ಚಕೇಯ ಅಂತಿದೆ, ಇದರಲ್ಲಿ ನಾರಿನಂಶ ಜಾಸ್ತಿ. ಆಮೇಲೆ ಕಂಚನ ಅಂತ ಇದೆ, ಇದು ಉಪ್ಪಿನಕಾಯಿ ಮತ್ತೆ ಇತರೆ ಪದಾರ್ಥ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಕಿರುನೆಲೆಯಲ್ಲಿ ಏನೇ ತಳಿ ಇಲ್ಲ, ಹಂಗೆ ಅದು ಇದ್ ಮಾಡ್ಕೊಳ್ಳೋದು. ಬೆಟ್ಟದ ನೆಲೆ ಬೆಳೆಯೋದಾದ್ರೆ 10 ಮೀಟರ್ ಅಂತರದಲ್ಲಿ ಬೆಳ್ಕೋಬೇಕು. ಪ್ಲಾಟ್ ಮಾಡೋದಾದ್ರೆ 1 ಎಕರೆಗೆ 40 ಗಿಡ, ಸೇಮ್ ತೆಂಗು ಎಲ್ಲ ಇದ್ದಂಗೆ 40 ಗಿಡ ಕೂರಿಸ್ಕೋಬಹುದು, ನೆಟ್ಕೋಬಹುದು. ಇದಕ್ಕೂ ಸಹ 25 ಕೆಜಿ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ಒಂದ್ ಗಿಡಕ್ಕೆ. ರಸಗೊಬ್ಬರನು ಸಹ ನೋಡ್ಕೊಂಡು ಕೊಡ್ಬೇಕು. 2 ವರ್ಷದವರೆಗೆ 75, 50, 50 NPK ಕೊಡ್ಬೇಕು. ಇದರಲ್ಲಿ ನಾಟಿ ಮಾಡೋದು ಬೀಜದಿಂದ ಬಂದಂತ ಗಿಡಗಳು ಇದಾವೆ. ಆಮೇಲೆ ಅದೇ ಕಣ್ಣು ಕಸಿ ಹೇಳಿದ್ರಲ್ಲ, ಅದನ್ನು ಮಾಡ್ತಾರೆ. ಅನಂತರ ಮೃದುಕಾಂಡ ಕಸಿ ಮಾಡಿದ ಗಿಡಗಳು ಮಾಡ್ಕೋಬಹುದು. 90 ಸೆಂಟಿಮೀಟರ್ ಗುಂಡಿಯಲ್ಲಿ ಕೊಟ್ಟಿಗೆ ಗೊಬ್ಬರ, ಮೇಲ್ಮಣ್ಣು, ಮರಳು ಎಲ್ಲ ಮಿಕ್ಸ್ ಮಾಡಿ ತುಂಬಿಟ್ಟು ಒಂದ್ ಸ್ವಲ್ಪ 15 ದಿನ ಬಿಟ್ಟು ಅನಂತರ ನಾಟಿ ಮಾಡುವಂತದ್ದು. ಇದು ಸಹ 10 ಮೀಟರ್ ಎತ್ತರಕ್ಕೆ ಹೋದ್ರೆ ಸ್ವಲ್ಪ ಕಟ್ ಮಾಡಿ ನಮ್ಮ ಆಕಾರ ಕೊಟ್ಕೋಬೇಕು. ಹಣ್ಣು ಕಿತ್ಕೊಳಕ್ಕೆಲ್ಲ ಈಸಿ ಆಗುತ್ತೆ. 4-5 ಕೊಂಬೆ ಬಿಟ್ಕೊಂಡು ಒಣಗಿದ್ದು ಮತ್ತೆ ರೋಗಗ್ರಸ್ತರೆಂಬಗಳನ್ನೆಲ್ಲ ಕತ್ತರಿಸಿ ಹಾಕೋಬೇಕು. ಇದು ಕೀಟಗಳು ಅಂದ್ರೆ ಒಂದು ಗಂಟು ಹುಳ ಅಂತ ಬರುತ್ತೆ, ಸಿಲ್ಲಿಟ್ಸ್ ಅಂತ ಬರುತ್ತೆ, ಹೇನು, ಕಾಂಡ ಕೊರಕ ಇವೆಲ್ಲ ಬರ್ತವೆ. ಇವು ಕೆಮಿಕಲ್ಸ್ ಯೂಸ್ ಮಾಡಿ, ಡೈಕ್ಲೋರೋವಾಸ್ ಅಥವಾ ಡೈಮಿಥಿಯೇಟ್ ಯಾವ್ದಾರು ಕೆಮಿಕಲ್ ಯೂಸ್ ಮಾಡಿ ನಾವು ಹತೋಟಿ ಮಾಡ್ಕೋಬಹುದು. ರೋಗಕ್ಕೆ ಬಂದಾಗ ತುಕ್ಕು ರೋಗ, ಬೇರು ಕೊಳೆ ರೋಗ ಇವೆಲ್ಲ ಬರ್ತವೆ. ಇದಕ್ಕೂ ಮ್ಯಾಂಕೋಜಬ್ 2 ಗ್ರಾಮ್ 1 ಲೀಟರ್ ನೀರಲ್ಲಿ ಹಾಕಿ ನಾವು ಇದ್ ಮಾಡ್ಕೋಬಹುದು. ಇಳುವರಿ 8-10 ಟನ್ ಹೆಕ್ಟರಿಗೆ, ಅಂದ್ರೆ ಎಕರೆಗೆ 1-4 ಟನ್ ಬರುತ್ತೆ. ಒಂದ್ ಇನ್ನೊಂದೇನಂದ್ರೆ ಬೇರೆ ಬೇರೆ ತಳಿ ಹೇಳಿದ್ನಲ್ಲ, ಒಂದೇ ತಾಕುವಲ್ಲಿ ಬೇರೆ ಬೇರೆ ತಳಿ ನಾವು ಗಿಡ ಹಾಕೊಂಡ್ರೆ ಹೆಚ್ಚಿನ ಕಾಯಿ ಬರುತ್ತೆ. ಕ್ರಾಸ್ ಪಾಲಿನೇಷನ್, ಒಂದೇ ತಾಕ್ನಲ್ಲಿ ಹಾಕಿ. ಹೌದು, ಕ್ರಾಸ್ ಪಾಲಿನೇಷನ್ ಆಗಿ ಇಳುವರಿ ಚೆನ್ನಾಗಿ ಬರುತ್ತೆ. ಇದಿಷ್ಟು ನೆಲ್ಲಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ಮತ್ತೊಂದು ಪ್ರಮುಖವಾದಂತಹ ಅಪ್ರಧಾನ ಹಣ್ಣು ಅಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ ನೇರಳೆ ಹಣ್ಣನ್ನ ಬೆಳೀತಾರೆ. ನೇರಳೆ ಹಣ್ಣಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಮಾಡಿಕೊಡಿ. ಇದು ಅಷ್ಟೇ, ನೇರಳೆ ಒಂದು ಮುಖ್ಯವಾದ ಅಪ್ರಧಾನ ಹಣ್ಣು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದು ಮಲೆನಾಡು ಭಾಗದಲ್ಲೂ ಇದಾವೆ, ಒಣ ಪ್ರದೇಶದಲ್ಲೂ ಸಹ ಇದೆ. ಮುಂಚೆ ಸಾಲು ಮರವಾಗಿಯೂ ಸಹ ಇದನ್ನ ಬೆಳ್ಕೊಳ್ತಾ ಇದ್ರು. ಯೂಶಲಿ ಇದನ್ನ ತೋಟದಲ್ಲಿ ಮಾಡೋದ್ ಕಡಿಮೆ. ಔಷಧಿ ಗುಣ ಇದೆ. ಆಮೇಲೆ ಡಯಾಬಿಟಿಸ್ ರೋಗಕ್ಕೆ ಇದು ತುಂಬಾ ಒಳ್ಳೇದು. ವಿಟಮಿನ್ ಎ, ಬಿ, ಸಿ ಇದೆ ಇದರಲ್ಲಿ, ಕ್ಯಾಲ್ಸಿಯಂ, ಫಾಸ್ಫರಸ್, ಆಮೇಲೆ ಕಬ್ಬಿಣದ ಅಂಶ ಸಹ ಈ ನೇರಳೆ ಹಣ್ಣಲ್ಲಿದೆ. ಅದ್ರ ಬೀಜನು ಸಹ ಪುಡಿ ಮಾಡಿ ಉಪಯೋಗಿಸ್ತಾರೆ. ಇದಕ್ಕೂ ಸಹ ಮರಳು ಮಿಶ್ರಿತ ಮಣ್ಣು ತುಂಬಾ ಸೂಕ್ತ. ತಳಿಗಳು ಇದರಲ್ಲೂ ಇದಾವೆ, AJG 85 ಅಂತ ಇದೆ. ಇದು ದೊಡ್ಡ ಹಣ್ಣಿರುತ್ತೆ, 88% ತಿರುಳಿರುತ್ತೆ ಇದರಲ್ಲಿ ದೊಡ್ಡ ಹಣ್ಣಲ್ಲಿ. ಆಮೇಲೆ 17% ಸಕ್ಕರೆ ಅಂಶ ಇರುತ್ತೆ. ಇದನ್ನ ತೋಟ ಮಾಡೋದಾದ್ರೆ 10x10 ಮೀಟರ್ ಅಂತರದಲ್ಲಿ ಗಿಡ ನೆಟ್ಕೋಬೇಕು. 1 ಎಕರೆಗೆ 40 ಗಿಡ ಆಗುತ್ತೆ. ಕೊಟ್ಟಿಗೆ ಗೊಬ್ಬರ 50 ಕೆಜಿ ಒಂದ್ ಗಿಡಕ್ಕೆ. ಆಮೇಲೆ 500, 200, 200 ಗ್ರಾಮ್ NPK ಅದನ್ನ ಕೊಡ್ಬೇಕಾಗತ್ತೆ. ಆಮೇಲೆ ಸಸಿ ಮಾಡ್ಕೊಳ್ಳೋದು, ಇದು ಸಸಿ ಕಸಿಗೆಲ್ಲ ಕಡಿಮೆ. 1 ಮೀಟರ್ ಕ್ಯೂಬ್ ಗುಂಡಿ ಅಂದ್ರೆ 1 ಮೀಟರ್ ಉದ್ದ ಆಗ್ಲ ಆಳ ಗುಂಡಿ ತೆಗೆದು ಅದರಲ್ಲಿ ನೆಟ್ಕೋಬಹುದು. ಸಸಿ ನೆಟ್ಕೊಂಡು ಅಲ್ಲೇ ಬೇಕಾದ್ರೆ ಕಸಿ ಕಟ್ಕೋಬಹುದು ಸುಲಭವಾಗಿ. 3-4 ವರ್ಷಕ್ಕೆ ಬರುತ್ತೆ. ಇನ್ಸೆಟ್ ಗ್ರಾಫ್ಟಿಂಗ್ ಅಂತ ಹೇಳ್ತಾರೆ ಅದಕ್ಕೆ. ಇದಕ್ಕೆ ರೋಗ ಕಡಿಮೆ, ಎಲೆ ಚುಕ್ಕೆ ರೋಗ ಬರುತ್ತೆ, ಹಣ್ಣು ಕೊಳೆ ರೋಗ ಬರುತ್ತೆ. COC 3 ಗ್ರಾಮ್ 1 ಲೀಟರ್ಗೆ ಹಾಕಿದ್ರೆ, ಸ್ಪ್ರೇ ಮಾಡಿದ್ರೆ ಆಗುತ್ತೆ, ಇಲ್ಲಾಂದ್ರೆ 0.2% ಮ್ಯಾಂಕೋಜಬ್ ಹಾಕಿದ್ರು ಆಗುತ್ತೆ. ಆಮೇಲೆ ಕೀಟಗಳು, ಹಣ್ಣು ಕೊರಕ ಹುಳ ಒಂದು ಬರುತ್ತೆ, ಇದಕ್ಕೆ ಯಾವ್ದಾದ್ರೂ ಬೇವಿನ ಮೂಲದ ಕೀಟನಾಶಕ ಉಪಯೋಗಿಸ್ಕೊಂಡ್ರೆ ಒಳ್ಳೇದು. ಯಾಕೆಂದ್ರೆ ಅವಾಗಿಂದ ಅವಾಗ ಹಣ್ಣು ಕಟಾವ್ ಮಾಡ್ತೀವಲ್ಲ, ಕೆಮಿಕಲ್ಸ್ ಅಷ್ಟು ರೆಕಮೆಂಡ್ ಮಾಡಲ್ಲ. 5 ವರ್ಷದಿಂದ ಇಳುವರಿ ಪ್ರಾರಂಭ ಆಗುತ್ತೆ. 1 ಮರಕ್ಕೆ 1-200 ಕೆಜಿ ಹಣ್ಣಾದ್ರೂ ಬರುತ್ತೆ. ಇನ್ನು ಬೆಳಕೋಬಹುದು. ಇದು ಹೆಚ್ಚು ಬೇಡಿಕೆನಲ್ಲಿ ಇರತಕ್ಕಂತ ಒಂದು ಹಣ್ಣು ನೇರಳೆ ಈಗ. ಹೌದು ಸರ್, ಅಲ್ವಾ? ಹಾಗಾಗಿ ಇದನ್ನ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ನಮ್ ಭಾಗದಲ್ಲಿ ಚೆನ್ನಾಗಿ ಬರುತ್ತಲ್ವಾ ಇದು? ಬರುತ್ತೆ. ಹೆಚ್ಚು ನೀರು ಬೇಡ ಅಂತ ಗಿಡ ಏನಲ್ಲ ಅಥವಾ ಬೆಳೆ ಏನಲ್ಲ ಇದು, ಆದ್ರೂ ಕೂಡ ನಮ್ಮ ಅರಸೀಕೆರೆ ಭಾಗದಲ್ಲಿ, ಚನ್ನರಾಯಪಟ್ಟಣದ ಭಾಗದಲ್ಲಿ, ಬೇಲೂರು ಈ ಭಾಗದಲ್ಲಿ ಹೆಚ್ಚಾಗಿ ನೇರಳೆ ಹಣ್ಣನ್ನ ಬೆಳೆದುಕೊಳ್ಬಹುದು. ಮುಂದಿನ ಹಣ್ಣು ಅಪ್ರಧಾನ ಹಣ್ಣುಗಳಲ್ಲಿ ರಾಂಬೂತಾನ್ ಅನ್ನುವಂಥದ್ದು, ಅದ್ರ ಬಗ್ಗೆ ಒಂದು ಪರಿಚಯವನ್ನ ಮಾಡಿಕೊಡಿ. ರಾಂಬೂತಾನ್ ಅಂತ ಇದೊಂದು ಕಡಿಮೆ ಕಡೆ ಬೆಳೆಯೋದು. ಇದು ಒಂದು ಒಳ್ಳೆ ಸ್ವಾದಯುಕ್ತ ಹಣ್ಣು, ಒಳ್ಳೆ ರುಚಿ ಇರುತ್ತೆ, ಮತ್ತೆ ಸಿಹಿನೂ ಇರುತ್ತೆ, ಹುಳಿನೂ ಇರುತ್ತೆ, ಎರಡು ಮಿಶ್ರಣ ಅಂತ ಒಂದು ಟೇಸ್ಟ್ ಇದು. ಇದರಲ್ಲಿ ಶರ್ಕರ ಪಿಷ್ಟ ಜಾಸ್ತಿ ಇರುತ್ತೆ, ಖನಿಜಾಂಶನೂ ಜಾಸ್ತಿ ಇರುತ್ತೆ. ಆಮೇಲೆ ಇದು ಒಂದು ಒಳ್ಳೆ ವಿಟಮಿನ್ ಸಿಯ ಇರುವಂತ ಒಂದು ಹಣ್ಣು. ಇದು ಹೊಟ್ಟೆಯಲ್ಲಿ ಜಂತು ಹುಳ ಇದ್ರೆ ಅದನ್ನ ನಿವಾರಣೆ ಮಾಡುತ್ತಿದು ಈ ಹಣ್ಣು. ಇದೊಂದು ಉಷ್ಣವಲಯದ ಬೆಳೆ, ಉಷ್ಣಾಂಶ ಜಾಸ್ತಿ ಇದ್ರೆ ಇದು ಚೆನ್ನಾಗಿ ಬರುತ್ತೆ. ಹೆಚ್ಚು ಫಲವತ್ತಾದ ಮತ್ತು ನೀರು ಬಸಿಯುವ ಮತ್ತೆ ಆಳವಾದ ಮಣ್ಣು ಮಿಶ್ರಿತ ಗೋಡು ಮಣ್ಣು ಇದಕ್ಕೆ ಉತ್ತಮ. ಇದು ಸಹ ತೋಟ ಮಾಡೋದಾದ್ರೆ 10x10 meter ಅಂತರದಲ್ಲಿ ನಾವು ನೆಟ್ಕೋಬೇಕು. ಒಂದ್ ಎಕರೆಗೆ 40 ಗಿಡ, ಸೇಮ್ ಅದೇ ತರ ಕೊಟ್ಟಿಗೆ ಗೊಬ್ಬರ 50 kg ಒಂದ್ ಗಿಡಕ್ಕೆ. ಇದನ್ನ ಸ್ಪ್ಲಿಟ್ ಮಾಡ್ಕೊಡ್ಬೇಕು, ಮಳೆಗಾಲ ಪ್ರಾರಂಭಕ್ಕೂ ಒಂದ್ಸಲ, ಮಳೆ ಕೊನೆ ಆದ್ಮೇಲೆ ಒಂದ್ಸಲ ಕೊಟ್ಟಿಗೆ ಗೊಬ್ಬರ ಕೊಡುವಂತದ್ದು. ತಳಿಗಳು ಇದರಲ್ಲೇ ಏನು, ಸೆಮೆಟ್ಜನ್ ಅಂತ ಒಂದು ತಳಿ ಇದೆ, ಕೆಂಪು ಮತ್ತೆ ಹಳದಿ ಎರಡು ತರ ಹಣ್ಣು ಬರುತ್ತೆ ಅದರಲ್ಲಿ ತಳಿ, ಬೇರೆ ಬೇರೆ ತಳಿ. ಬೇಸಾಯ ಮಾಡೋದು ಅಂದ್ರೆ 1-2 ಸಲ ಉಳುಮೆ ಮಾಡಿ 1 meter ಉದ್ದ ಆಗ್ಲ ಆಳದ ಗುಂಡಿಯಲ್ಲಿ ಏಪ್ರಿಲ್ ಮೇ ಅಲ್ಲಿ ತೆಗೆದು ಅದನ್ನ ಒಣಗಕ್ಬಿಟ್ಟು ಜೂನ್ ಅಲ್ಲಿ ಕೊಟ್ಟಿಗೆ ಗೊಬ್ಬರ ಮತ್ತೆ ಮೇಲ್ಮಣ್ಣು ತುಂಬಿಟ್ಟು ನೀರ್ ಬಿಟ್ಬಿಟ್ಟು ಸ್ವಲ್ಪ ದಿನ, ಒಂದು 15 ದಿನ ಆದ್ಮೇಲೆ ಗಿಡ ನೆಡೋದು. ಇದಕ್ಕೊಂದು ಆಸರೆ ಒಂದು ಕೊಡ್ಬೇಕು ಗಿಡ ನೆಟ್ಟಾದ್ಮೇಲೆ, ಅಂದ್ರೆ ಸಪೋರ್ಟಿಂಗ್ ಸ್ಟೇಕಿಂಗ್. ಆಮೇಲೆ ಕಸಿ ಮಾಡಿದ ಭಾಗ ಒಂದು 10-15 centimeter ಮೇಲಿರ್ಬೇಕು ಅಷ್ಟೇ ಇದಿರೋದು. ನೀರು ಮಣ್ಣು ಪಸೆ ನೋಡ್ಕೊಂಡು ಹಸಿ ಇರಂಗೆ 4-5 ದಿನಕ್ಕೊಂದ್ಸಲ ನೀರು ಕೊಡ್ಬೇಕು ಬೇಸಿಗೆಗಾಲದಲ್ಲಿ. ಪ್ರಾರಂಭದ ವರ್ಷದಲ್ಲಿ ಅಂತರ ಜಾಸ್ತಿ ಇದೆಯಲ್ಲ, ಹಂಗಾಗಿ ತರಕಾರಿ ಮತ್ತೆ ಹಸಿರೆಲೆ ಗೊಬ್ಬರ ಇಂಥವನ್ನೆಲ್ಲ ಬೆಳ್ಕೋಬಹುದು. ಇದು ಅಂದ್ರೆ ಗಿಡದಲ್ಲೇ ಮಾಗಿದ ನಂತರ ಹಣ್ಣನ್ನ ಕೊಯ್ಲು ಮಾಡ್ಕೊಳ್ಳೋಂಥದ್ದು. ಆಮೇಲೆ ಗೊಂಚಲನ್ನೇ ಅದು ಕಟ್ ಮಾಡಿ ಹಾರ್ವೆಸ್ಟ್ ಮಾಡೋದು. ಒಂದ್ ಮರಕ್ಕೆ 60-90 kg ಬರುತ್ತೆ ಒಂದು ಹಣ್ಣು. 20-30 ವರ್ಷದವರೆಗೆ ಅದು ಆ ಮರದ ಆಯಸ್ಸಿದೆ. ರೋಗ ಅಂತಂದ್ರೆ ಇದಕ್ಕೆ ಹೂ ಕೀಚು ಎಳೆ ರೋಗ ಅದಕ್ಕೆಲ್ಲ ಬೂದಿ ರೋಗ ಬರುತ್ತೆ. ಇದಕ್ಕೆ ಗಂಧಕನ 3 gram 1 liter ನೀರಿಗೆ ಹಾಕಿ ಸಿಂಪರಣೆ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ. ಕೀಟ ಅಂತಂದ್ರೆ ಬೂಸ್ಟ್ ತಿಗಣೆ, ಕಾಂಡದ ಕೊರೆ ಹುಳು, ಹಣ್ಣಿನ ನೊಣ, ಎಲೆ ತಿನ್ನೋ ಹುಳು ಇವೆಲ್ಲ ಬರ್ತವೆ. ಇದಕ್ಕೂ ಸಹ 5% ಬೇವಿನ ಬೀಜದ ಕಷಾಯ ಹಾಕಿ ನಾವು ಹತೋಟಿ ಮಾಡ್ಕೋಬಹುದು. ರಾಂಬೂತಾನ್ ನಮ್ಮ ಭಾಗದಲ್ಲಿ ಚೆನ್ನಾಗಿ ಬರೋ ಸಾಧ್ಯತೆ ಇದೆಯಾ ಸರ್? ಹಾ, ಬರುತ್ತೆ ಬರುತ್ತೆ, ಚೆನ್ನಾಗಿ ಬರುತ್ತೆ. ಇನ್ನು ಡ್ರ್ಯಾಗನ್ ಫ್ರೂಟ್, ಇದು ಹೆಚ್ಚಾಗಿ ಇತ್ತೀಚೆಗೆ ಬೆಳೀತಾ ಇರತಕ್ಕಂತ ಒಂದು ಅಪ್ರಧಾನವಾದಂತಹ ಹಣ್ಣು. ನಮ್ಮ ಭಾಗದಲ್ಲೂ ಕೂಡ ಬೆಳೀಬಹುದಾ? ಹೇಗೆ ಇದರ ಬೇಸಾಯ ಕ್ರಮಗಳು, ಅದರ ಬಗ್ಗೆ ವಿವರವಾಗಿ ತಿಳಿಸ್ಕೊಡಿ. ಡ್ರ್ಯಾಗನ್ ಫ್ರೂಟ್ ಇತ್ತೀಚೆಗೆ ತುಂಬಾ ಜನ ರೈತರು ಬೆಳೀತಾ ಇದ್ದಾರೆ. ಇದೊಂದು ಕ್ಯಾಕ್ಟಸ್ ಜಾತಿಗೆ ಸೇರಿದ್ದು, ಇದು ಬೆಳೆಯೋದು ಸ್ವಲ್ಪ ಸುಲಭ. ಇದಕ್ಕೆ ಯಾವುದು ಕೀಟಗಳು, ಯಾವುದು ಪೀಡೆ ಕಡಿಮೆ. ಇದಕ್ಕೆ 1-28 days ಕಾಯಾಗುತ್ತೆ ಹೂ ಬಿಟ್ಟು. ಇದನ್ನ ಏನಂದ್ರೆ ಅಲಂಕಾರಿಕವಾಗಿ ಬೆಳಿಬಹುದು. ಮನೆ ಮುಂದೆ ಆ ಕಡೆ ಗೇಟಿಂದ ಆ ಕಡೆ ಈ ಕಡೆ 2 ಗಿಡ ಹಾಕೊಂಡ್ರೆ ಅಲಂಕಾರಿಕ ಗಿಡ ಆಗಿನೂ ಸಹ ಕಾಣಿಸುತ್ತೆ. ಇದು ಒಂದ್ ಗಿಡದಲ್ಲಿ 500 ಹಣ್ಣು ಬಿಡುತ್ತಿದ್ದು. 1 ಎಕರೆಗೆ 1 ton ಬರುತ್ತೆ. 1 ಎಕರೆಗೆ 700 ಗಿಡನೇ ಹಾಕೋಬಹುದು. ಏನಂದ್ರೆ ಅದಕ್ಕೆ ಸಪೋರ್ಟ್ ಬೇಕು, ಕಲ್ ಕಂಬ ಹಾಕಿ ತಂತಿ ಎಲ್ಲ ಕೊಟ್ಟು ಅದಕ್ಕೆ ಸಪೋರ್ಟ್ ಕೊಡ್ಬೇಕು. 20 ವರ್ಷದವರೆಗೂ ಈ ಬೆಳೆ ಜೀವಂತ ಇರುತ್ತೆ. ಇದು ಸಹ ಒಳ್ಳೆ ಪೌಷ್ಟಿಕಾಂಶ ಇರುವಂತಹ ಒಂದು ಹಣ್ಣು. ವಿಟಮಿನ್ ಸಿ, ಮೆಗ್ನೀಷಿಯಮ್, ಐರನ್, ಕ್ಯಾಲ್ಸಿಯಂ, ಫಾಸ್ಫರಸ್, ಎಲ್ಲಾ ಪೌಷ್ಟಿಕಾಂಶನು ಇದರಲ್ಲಿದೆ. ಆಮೇಲೆ ಇದಕ್ಕೆ ಆಂಟಿ ಆಕ್ಸಿಡೆಂಟ್ ಗುಣನೂ ಸಹ ಇದರಲ್ಲಿದೆ. ನಾಟಿ ಮಾಡೋದಾದ್ರೆ ಜೂನಿಂದ ಆಗಸ್ಟ್ವರೆಗೆ ಮಾಡಬೇಕು. ಅದೇ ಕಾಂಕ್ರೀಟ್ ಕಂಬ ಮಾಡಿ ಟ್ರಿಲ್ಲಿಸ್ ಅಂತ ಇದು ತಂತಿ ಎಲ್ಲ ಹಾಕೊಂಡು ಸಪೋರ್ಟ್ ಮಾಡ್ಕೊಳ್ಳೋದು. 1 acre ಹೆಚ್ಚು ಕಡಿಮೆ 2-2.5 lakh ಆದಾಯ ಬರುತ್ತೆ. ಇದಕ್ಕೂ ಮಣ್ಣು ಅಂದ್ರೆ ಸ್ಯಾಂಡಿ ಸಾಯಿಲು ಸಾಕು. ಅದೇ ಮೊನ್ನೆ ಒಂದು ಇದ್ರಲ್ಲಿ ನೋಡಿದೆ, ಒಬ್ರು ಮೇಡಮ್ ಟೆರೆಸ್ ಮೇಲೆ ಬೆಳೆದಿದ್ದಾರೆ, 100 ಗಿಡ ಇಟ್ಕೊಂಡು 2-3 ವರ್ಷದಿಂದ ಬೆಳೀತಾ ಇದಾರೆ. ಅವ್ರಿಗೂ ತುಂಬಾ 1-2 lakh ಹಿಂಗೆಲ್ಲ ಆದಾಯ ಬರ್ತಾ ಇದೆ. ಅಂದ್ರೆ ದೊಡ್ಡ ದೊಡ್ಡ ಟಬ್ ಅಲ್ಲಿ ಮನೆಯಲ್ಲಿ ಏನ್ ಕಿಚನ್ ವೇಸ್ಟ್ ಇದೆ ಅದನ್ನೇ ಹಾಕೊಂಡು ಸಹ ಬೆಳೀತಾ ಇದಾರೆ. ಇದು ಸಹ ಒಳ್ಳೆ ಒಂದ್ ಬೆಳೆ. ಡ್ರ್ಯಾಗನ್ ಫ್ರೂಟ್ ಬೆಳೆ ನಮ್ಮ ಭಾಗದಲ್ಲೂ ಕೂಡ ಮಾಡಬಹುದಲ್ವಾ? ಮಾಡಬಹುದು. ಇದಕ್ಕೂ ಸಹ ನಮ್ಮ ಸಬ್ಸಿಡಿನೂ ಸಹ ಕೊಡಿಸಬಹುದು. ನಾವು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಲ್ಲಿ ಸಬ್ಸಿಡಿನೂ ಇದೆ. ಮತ್ತೊಂದು ಅಪ್ರಧಾನವಾದಂತಹ ಹಣ್ಣು ಹಲಸು. ಹಲಸಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಮಾಡಿಕೊಡಿ. ನಮ್ಮಲ್ಲಿ ಅದನ್ನ ಬೆಳೆಯುವಂತದ್ದು ಕಡಿಮೆ, ಅದಲ್ಲಿ ನೈಸರ್ಗಿಕವಾಗಿ ಬೆಳೆದು ಬಿಡುತ್ತೆ ತಾನಾಗೇನೆ. ಆದ್ರೆ ಇತ್ತೀಚೆಗೆ ಹಲಸಿಗೆ ತುಂಬಾ ಬೇಡಿಕೆ ಇದೆ, ದೊಡ್ಡ ದೊಡ್ಡ ನಗರಗಳಲ್ಲಿ ಮತ್ತೆ ವಿದೇಶಗಳಲ್ಲೂ ಕೂಡ ಹೆಚ್ಚು ಬೇಡಿಕೆ ಇರತಕ್ಕಂಥದ್ದು. ಆ ಕಾರಣಕ್ಕಾಗಿ ಹಲಸನ್ನ ಪ್ರಧಾನ ಬೆಳೆಯಾಗಿ ಬೆಳೆದುಕೊಂಡು ಒಂದಷ್ಟು ಆದಾಯವನ್ನ ಮಾಡಿಕೊಳ್ಳಬಹುದು. ಯಾವೆಲ್ಲ ತಳಿಗಳಿದ್ದಾವೆ, ಹೇಗೆ ಇದರ ಸಾಗುವಳಿ ಕ್ರಮಗಳು, ಅದ್ರ ಬಗ್ಗೆ ತಿಳಿಸಿ. ಇದು ಹಲಸು ನಮ್ಮ ದೇಶನೇ ಮೂಲ, ಇದಕ್ಕೆ ಹಲಸು ನಮ್ಮ ದೇಶದ್ದೇ ಹಣ್ಣು. ಇದು ನೇರವಾಗಿ ಸಹ ಸೇವನೆ ಮಾಡಬಹುದು, ಎಲ್ಲರಿಗೂ ಗೊತ್ತಿರಂಗೆ. ಕಾಯಿನೂ ಸಹ ಅಡುಗೆಗೆ ಉಪಯೋಗಿಸ್ತಾರೆ, ಸಾಂಬಾರ್ ಮಾಡೋದಕ್ಕೆ, ಪಲ್ಯ ಮಾಡೋಕ್ಕೆ ಎಲ್ಲ. ಇದರಲ್ಲಿ ಒಳ್ಳೆ ಸಕ್ಕರೆ ಅಂಶ ಇದೆ, ಸ್ವೀಟೆಸ್ಟ್ ಫ್ರೂಟು. ಆಮೇಲೆ ವಿಟಮಿನ್ಗಳು, ಎಲ್ಲ ವಿಟಮಿನ್ಗಳು ಇದಾವೆ, ಸಾರಜನಕ, ಪಿಷ್ಟ, ಖನಿಜಾಂಶ ಎಲ್ಲದೂ ಇದರಲ್ಲಿ ಚೆನ್ನಾಗಿದೆ. ಆಮೇಲೆ ಇದು ಆರೋಗ್ಯವಂತ ಹಣ್ಣು, ಇದಕ್ಕೆ ಯಾವ್ದು ಔಷಧಿ ನೋಡಿ ಎಲ್ಲ, ಹಂಗಾಗಿ ಬಹಳ ಆರೋಗ್ಯವಂತ. ಮಲೆನಾಡು ಪ್ರದೇಶ, ಕರಾವಳಿ ಪ್ರದೇಶದಲ್ಲಿ ಬಹಳ ಹಲಸಿನದು ಮರಗಳು, ಈವನ್ ಬಯಲ್ಸೀಮೆಲೂ ಸಹ ಬೆಳೀತಾ ಇದ್ದಾರೆ, ಅನೇಕ ರೈತರು ಬೆಳೀತಾ ಇದ್ದಾರೆ. ಇದಕ್ಕೆ ಆಳವಾದ ಕೆಂಪುಗೋಡು, ಮರಳು ಮಿಶ್ರಿತ ಫಲವತ್ತಾದ ಮಣ್ಣು ಒಳ್ಳೇದು. ಇದರಲ್ಲಿ ತುಂಬಾ ತಳಿಗಳಿದಾವೆ, ಸಿಂಗಾಪುರ ಅಥವಾ ಸಿಲೋನ್ ಹಲಸು ಅಂತ ಇದೆ, ಇದು ತುಂಬಾ ಬೇಗ ಇಳುವರಿ ಕೊಡುತ್ತೆ. ಅನಂತರ ಚಂದ್ರ ಹಲಸು ಅಂತಿದೆ, ರುದ್ರಾಕ್ಷಿ ಅಂತಿದೆ, ಜಾಣಗೆರೆ ಅಂತಿದೆ, ಲಾಲ್ಬಾಗ್ ಮಧುರ ಅಂತಾನು ಇದೆ. ಆಮೇಲೆ ಮಲೆನಾಡ್ ಕಡೆ ಎಲ್ಲ ಎರಡು ತರ ಹೇಳ್ತಾರೆ, ಬಕ್ಕೆ ಮತ್ತೆ ಬಿಳುವ ಅಂತ. ಈ ತಳಿಗಳ ಹೆಸರದು ಬಿಳುವ ಅಂದ್ರೆ ತುಂಬಾ ಮೆತ್ತಗಿರುತ್ತೆ, ಸಾಫ್ಟ್, ಕೈಯಲ್ಲೇ ಕಟ್ ಮಾಡಬಹುದು ಆತರ ಇರುತ್ತೆ. ಕಸಿ ಗಿಡನೂ ನೆಟ್ಕೋಬಹುದು. ಇದು ತೋಟ ಮಾಡೋದಾದ್ರೆ ಒಂದ್ ಎಕರೆಗೆ 40 ಗಿಡ ಆಗುತ್ತೆ, 10x10 meter ಅಂತರದಲ್ಲಿ. 50 ಕೆಜಿ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ಒಂದ್ ಗಿಡಕ್ಕೆ. ಆಮೇಲೆ NPK ಹಾಕಂತಂದ್ರೆ 200, 120, 60 gram NPK 1-3 ವರ್ಷದವರೆಗೆ. ಆಮೇಲೆ ನೋಡ್ಕೊಂಡು ಜಾಸ್ತಿ ಮಾಡ್ಕೊಂಡು ಹೋಗೋದು. ಇದು ಅಷ್ಟೇ, 1 meter ಉದ್ದ ಆಗಲ ಆಳ ಗುಂಡಿಯಲ್ಲಿ ಕೊಟ್ಟಿಗೆ ಗೊಬ್ಬರ ಮತ್ತೆ ಮೇಲ್ಮಣ್ಣು ಮರಳು ಎಲ್ಲ ಮಿಕ್ಸ್ ಮಾಡಿ ನೆಡಂತದ್ದು. ನೀರು ನೋಡ್ಕೊಂಡು ಕೊಡಬೇಕು 12-15 ದಿನಕ್ಕೆ ಒಂದ್ಸಲ. ಇದರಲ್ಲಿ ಸ್ವಲ್ಪ ಕೀಟ ಬರ್ತವೆ, ಹಣ್ಣು ನೊಣ, ತಿಗಣೆ, ಕಾಂಡ ಕೊರಕ, ರೆಂಬೆ ಹಣ್ಣು ಕೊರಕ ಇವೆಲ್ಲ ಬರ್ತವೆ. ಇದಕ್ಕೆ ಟ್ರ್ಯಾಪ್ಗಳು ಯೂಸ್ ಮಾಡಬಹುದು. ಮೀಥೈಲಿಯೋಜಿನಲ್ ಅಂತ ಒಂದು ಟ್ರ್ಯಾಪ್ ಸಿಗುತ್ತೆ, ಒಂದು ಎಕರೆಗೆ ಒಂದ್ 4-5 ಟ್ರ್ಯಾಪ್ ಇಟ್ಬಿಟ್ಟು ಈ ಹಣ್ಣು ನೊಣ ಇಂಥವನ್ನೆಲ್ಲ ಹತೋಟಿ ಮಾಡ್ಕೋಬಹುದು. ಆಮೇಲೆ ಕೆಮಿಕಲ್ ಹಾಕೋದಾದ್ರೆ ಡೈಮಿಥಿಯೇಟ್ ಮೆಲಾಥಿಯನ್ನು 1.7 milli 1 liter ಹಾಕಿ ಇದ್ ಮಾಡ್ಕೋಬಹುದು. ಆಮೇಲೆ ರೋಗ ಅಂತಂದ್ರೆ ಹಣ್ಣು ಕೊಳೆ ರೋಗ, ಕಾಂಡ ಒಣಗೋದು ಕಡಿಮೆ, ಇದು ಹಂಗೇನೆ ಬೆಳೆಯುತ್ತೆ, ಇನ್ನು ರೋಗ ಕೀಟ ಎಲ್ಲ ಕಡಿಮೆ. ಆಮೇಲೆ ಇಳುವರಿ 4 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ, ಒಂದು ಮರಕ್ಕೆ 150-250 ಹಣ್ಣು ಸಿಗುತ್ತೆ. ಇಷ್ಟು ಹಲಸಿನ ಬಗ್ಗೆ. ಹಲಸಿನ ಜೊತೆಗೆ ಈ ಫ್ಯಾಷನ್ ಫ್ರೂಟ್ ಕೂಡ ಇವತ್ತು ಹೆಚ್ಚು ಬೇಡಿಕೆನಲ್ಲಿ ಇರತಕ್ಕಂತಹ ಒಂದು ಹಣ್ಣಾಗಿದೆ. ಇದನ್ನು ಕೂಡ ಪ್ರಧಾನವಾಗಿ ಸಾಗುವಳಿಯನ್ನ ಮಾಡಬಹುದಾ, ಹೇಗೆ ಮಾಡುವಂತದ್ದು? ಅದೇ, ಇದು ಸಹ ಒಳ್ಳೆ ಒಂದು ಪೌಷ್ಟಿಕ ಆಹಾರ ಕೊಡುವಂತ ಒಂದು ಹಣ್ಣು. ಬೇಗ ಬೆಳೆಯುತ್ತಿದ್ದು ಬಳ್ಳಿ, ಇದು ಬಳ್ಳಿ ತರ ಬೆಳ್ಕೊಂಡು ಹೋಗುತ್ತೆ. ಒಂದು ಆಸರೆ ಬೇಕು ಬಳ್ಳಿ ಹಬ್ಕೊಂಡು ಹೋಗಕ್ಕೆ. ಹಣ್ಣು ಹಳದಿ ತಿರುಳಿರುತ್ತೆ, ಬೀಜ ಒಳಗಡೆ ಒಂಥರ ಲೋಳೆ ಲೋಳೆ ಆಗಿರುತ್ತೆ, ಹಂಗೆ ತಿನ್ಬೋದು. ಆಮೇಲೆ ಜ್ಯೂಸ್ ಸಹ ಮಾಡ್ತಾರೆ, ಪ್ಯಾಷನ್ ಫ್ರೂಟ್ ಜ್ಯೂಸ್ ಅಲ್ಲಿ ಮಾಡ್ತಾರೆ. ವಿಟಮಿನ್ಸ್, ಎಲ್ಲಾ ತರ ವಿಟಮಿನ್ಸ್ ಇರುತ್ತೆ, ಖನಿಜಾಂಶ ಇರುತ್ತೆ, ವಿಟಮಿನ್ ಎ ಜಾಸ್ತಿ, ಹಂಗಾಗಿ ಕಣ್ಣಿನ ದೃಷ್ಟಿ ಇದರಿಂದ ಸುಧಾರಣೆ ಆಗುತ್ತೆ ಅವಾಗವಾಗ ಸೇವನೆ ಮಾಡ್ತಾ ಇದ್ರೆ. ಆಮೇಲೆ ಹೃದಯ ರೋಗ ನಿವಾರಣೆನೂ ಇದರಿಂದ ಆಗುತ್ತೆ ಅಂತ ಹೇಳ್ತಾರೆ. ಇದು ಎಲ್ಲಾ ಕಡೆ ಬೆಳೆಯುತ್ತೆ, ಮರಳು ಮಿಶ್ರಿತ ಗೋಡು ಮಣ್ಣು, ಕಪ್ಪು ಮಣ್ಣು, ಇದ್ಲಿ ಎಲ್ಲಾ ಕಡೆ ಬೆಳೆಯುತ್ತೆ. 3 ತರ ಇರುತ್ತೆ ಇದು, ಪ್ಯಾಸಿಫ್ಲೋರಾ ಎಡಿಲಿಸ್, ಪ್ಯಾಸಿಫ್ಲೋರಾ ಎಡಿಲಿಸ್ ಫ್ಲೇವಿ ಕಾರ್ಪ ಅಂತ, ಇನ್ನೊಂದು ಪ್ಯಾಸಿಫ್ಲೋರಾ ಕ್ವಾಡ್ರಾಂಗ್ಯುಲಾರಿಸ್ ಅಂತ. 3 ತರ ಇರುತ್ತೆ. ಬೇಸಾಯ ಅಂದ್ರೆ 2-3 meter ಅಂತರದಲ್ಲಿ ಬೆಳ್ಕೋಬಹುದು. ಪ್ಲಾಟ್ ಮಾಡ್ಬೇಕು ಅಂದ್ರೆ ಕಡಿಮೆ ಇದು ಮಾಡೋದು, ಒಂದ್ ಗಿಡಕ್ಕೆ 1-8 kg ಕೊಟ್ಟಿಗೆ ಗೊಬ್ಬರ ಸಾಕು. NPK 1-10, 50, 100 gram ಒಂದ್ ಗಿಡಕ್ಕೆ ಕೊಡೋದು. 45 cm ಉದ್ದ ಆಗ್ಲ ಆಳದ ಗುಂಡಿಯಲ್ಲಿ ತಿಪ್ಪೆ ಗೊಬ್ಬರ ಮೇಲ್ಮಣ್ಣು ಮಿಶ್ರಣ ಮಾಡಿ ಇದನ್ನ ನೆಡಂತದ್ದು. 10-12 ದಿನಕ್ಕೆ ಒಂದ್ಸಲ ನೀರ್ ಕೊಡೋದು. ಆಮೇಲೆ ರೋಗ, ಕಂದು ಮಚ್ಚೆ ರೋಗ ಅಂತ ಬರುತ್ತೆ, ಬೇರು ಕೊಳೆ ರೋಗ ಅಂತ ಬರುತ್ತೆ, ಡೈಥೆನ್ M45 2 gram 1 liter ಹಾಕಿ ಸ್ಪ್ರೇ ಮಾಡ್ಬೋದು. ಕೀಟ, ಹಣ್ಣಿನ ನೊಣ ಬರುತ್ತೆ, ಅದಕ್ಕೆ ಮೆಲಾತಿಯನ್ನು 1 liter 2 milli ಹಾಕಿ ಸಿಂಪಡಣೆ ಮಾಡೋದು. ಒಂದ್ ಎಕರೆಗೆ ಒಂದ್ ಹೆಚ್ಚು ಕಡಿಮೆ 1-5 ton ಇಳುವರಿ ಬರುತ್ತೆ. 1 ವರ್ಷದಿಂದನೇ ಸ್ಟಾರ್ಟ್ ಆಗುತ್ತೆ ಇಳುವರಿ. ಈ ಪ್ಯಾಷನ್ ಫ್ರೂಟ್ ಹಣ್ಣನ್ನು ಕೂಡ ನಾವು ನಮ್ಮ ಭಾಗದಲ್ಲಿ ಸಾಗುವಳಿಯನ್ನ ಮಾಡಬಹುದು. ಈ ಯಾವುದೇ ಹಣ್ಣುಗಳು, ಅಪ್ರಧಾನ ಹಣ್ಣುಗಳು ಅಂತ ಹೇಳಿ ಇದಾವಲ್ಲ, ನಮ್ಮ ಭಾಗದಲ್ಲಿ ಬೆಳೀತಕ್ಕಂತ ಹಣ್ಣುಗಳ ಪರಿಚಯವನ್ನ ಮಾಡಿಕೊಟ್ರಿ. ಇನ್ನು ಯಾವ ಹಣ್ಣುಗಳನ್ನ ನಮ್ಮ ಭಾಗದಲ್ಲಿ ಬೆಳೆಯುವಂತಹ ಸಾಧ್ಯತೆ ಇದೆ? ಇನ್ನು ಅನೇಕ ಹಣ್ಣುಗಳಿದಾವೆ. ಮ್ಯಾಂಗೋಸ್ಟೀನ್ ಅಂತ ಇದೆ, ಅದು ಸಹ ಬೆಳಿಬಹುದು. ಅದು ಒಳ್ಳೆ ಸಿಹಿ ಮತ್ತೆ ಹುಳಿ ಎರಡು ಮಿಶ್ರಣ ಆದಂತ ಹಣ್ಣು. ಇದು ಒಳ್ಳೆ ಕಷಾಯ ಮಾಡ್ಕೊಂಡು ಕುಡಿದ್ರೆ ಇದು ಒಳ್ಳೇದು, ಇದು ಜ್ವರ ಇದೆಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಸಿಪ್ಪೆ ಇದೆಯಲ್ಲ ಮ್ಯಾಂಗೋಸ್ಟಿಂದ, ಅದು ಚರ್ಮ ವ್ಯಾಧಿಗೆ ಒಳ್ಳೇದು. ಇದು ಸಹ ಒಂದೊಂದು ಗಿಡ ಎರಡೆರಡು ಗಿಡ ಬೆಳ್ಕೋಬಹುದು. ಆಮೇಲೆ ಅಂಜೂರ ಇದೆ, ಅಂಜೂರ ಈ ಕಡೆ ಕಡಿಮೆ ಬೆಳೆಯೋದು, ಒಣ ಪ್ರದೇಶದಲ್ಲಿ ಜಾಸ್ತಿ ಬೆಳೆಯುತ್ತೆ. ಇದರಲ್ಲೂ ಸಹ ಸಕ್ಕರೆ ಅಂಶ ಜಾಸ್ತಿ, ಕ್ಯಾಲ್ಸಿಯಂ, ಐರನ್, ವಿಟಮಿನ್ ಎ ಸಿ ಇದೆಲ್ಲ ಜಾಸ್ತಿ ಇದೆ. ಇದನ್ನು ಸಹ ಬೆಳಿಬಹುದು. ಇದರಲ್ಲಿ ಗಂಜಾಮು, ಬಳ್ಳಾರಿ ಮುಂತಾದ ಅನೇಕ ವೆರೈಟಿಗಳು ಇದಾವೆ. ಇದು ಅಷ್ಟು ಈ ಪ್ರದೇಶಕ್ಕೆ ಅಷ್ಟು ಸೂಕ್ತ ಅಲ್ಲ ಬೆಳೆ, ಅದನ್ನು ಒಂದೆರಡು ಗಿಡ ಬೆಳ್ಕೊಳಕ್ಕೆ ಏನು ತೊಂದರೆ ಇಲ್ಲ. ಈ ಹಣ್ಣುಗಳನ್ನ ಪ್ರಧಾನವಾಗಿ ಬೇಸಾಯವನ್ನು ಮಾಡಿದಾಗ ಇದಕ್ಕೆ ಮಾರುಕಟ್ಟೆ ಇದೆಯಾ? ಹಾ, ಮಾರುಕಟ್ಟೆ ಇದೆ, ಎಲ್ಲ ಹಣ್ಣುಗೂ ಬೇಡಿಕೆ ಇದೆ, ಚೆನ್ನಾಗಿದೆ ಅಂತಾರೆ, ಮತ್ತೆ ಒಳ್ಳೆ ಬೆಲೆನೂ ಕೂಡ ಸಿಗುತ್ತೆ. ಈ ಕೆಲವೊಂದು ಹಣ್ಣುಗಳನ್ನ ಸಂಸ್ಕರಣೆನು ಸಹ ಮಾಡ್ಕೋಬಹುದು. ಈಗ ಅಂಜೂರ ಒಣಗಿಸ್ಕೊಂಡು ಇದ್ ಮಾಡಬಹುದು, ಹಲಸಿನ ಹಣ್ಣು ಅದನ್ನು ಸಹ ಸಂಸ್ಕರಣೆ ಮಾಡ್ಕೋಬಹುದು, ನೆಲ್ಲಿಕಾಯಿ ಉಪ್ಪಿನಕಾಯಿ ಎಲ್ಲ ಹಾಕೊಂಡು ಮಾಡ್ಕೋಬಹುದು. ವ್ಯಾಲ್ಯೂ ಅಡಿಷನ್ ಮಾಡಿದ್ರೆ ಇನ್ನು ಒಳ್ಳೇದು, ರೈತರಿಗೆ ಹೆಚ್ಚಿನ ಆದಾಯ ಬರುತ್ತೆ. ಈ ಒಂದು ಹಣ್ಣುಗಳನ್ನ ಪ್ರಧಾನವಾಗಿ ಬೇಸಾಯ ಮಾಡಲಿಕ್ಕೆ ತಮ್ಮ ಇಲಾಖೆಯಿಂದ ಏನೆಲ್ಲ ಸೇವಾ ಸೌಲಭ್ಯಗಳು ದೊರೆಯುತ್ತೆ? ಹೌದು, ಅವಾಗ್ಲೇ ಹೇಳಿದ್ನಲ್ಲ, ಕೆಲವೊಂದು ಹಣ್ಣಿನ ಬೆಳೆಗಳಿಗೆ ಸಹಾಯಧನ ಲಭ್ಯ ಇದೆ, ಬೆಣ್ಣೆ ಹಣ್ಣು, ಡ್ರ್ಯಾಗನ್ ಫ್ರೂಟ್ ಇಂಥವಕ್ಕೆಲ್ಲ. ಆಮೇಲೆ ನಮ್ಮಲ್ಲಿ ಹನಿ ನೀರಾವರಿ ಅಳವಡಿಕೆ ಮಾಡ್ಕೊಂಡ್ರೆ ಸಬ್ಸಿಡಿ ಇದೆ, ಸಹಾಯಧನ. ಈ ವರ್ಷದಿಂದ ಎಲ್ಲ ರೈತರಿಗೂ ಶೇಕಡ 90% ಸಹಾಯಧನ ಇದೆ, ಹೋದ ವರ್ಷ 75% ಇದೆ. ಪ್ಲಾಟ್ ಮಾಡ್ಕೊಂಡ್ರೆ, ಹನಿ ನೀರಾವರಿ ಮಾಡ್ಕೊಂಡ್ರೆ ಹೆಚ್ಚಿನ ಒಳ್ಳೆ ಇಳುವರಿ ಬರುತ್ತೆ, ಆಮೇಲೆ ಬೆಳೆನೂ ಚೆನ್ನಾಗಿ ಬರುತ್ತೆ, ಆರೋಗ್ಯವಂತ ತೋಟನ ಮಾಡ್ಕೋಬಹುದು. ಆಮೇಲೆ ಯಾಂತ್ರೀಕರಣ ಯೋಜನೆಗಳಲ್ಲಿ ಕೆಲವೊಂದು ರೈತರಿಗೆ ಯಂತ್ರೋಪಕರಣ ಬೇಕಾಗತ್ತಲ್ಲ, ಈ ವೀಡ್ ಕಟ್ಟರು ಇಂಥವೆಲ್ಲ ಬೇಕಾಗತ್ತಲ್ಲ, ಅವಕ್ಕೂ ಸಹ ನಮ್ಮ ಇಲಾಖೆಯಿಂದ ಸಹಾಯಧನ ಇದೆ. ಸಾಮಾನ್ಯ ರೈತರಿಗೆ ಶೇಕಡ 40% ಸಹಾಯಧನ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡ 50% ಸಹಾಯಧನ ಇದೆ, ದೊರಕುತ್ತೆ. ಇಲಾಖೆಯಿಂದ ದೊರೆತಕ್ಕಂತಹ ಸೌಲಭ್ಯಗಳನ್ನು ಕೂಡ ಬಳಕೆಯನ್ನ ಮಾಡಿಕೊಂಡು ಈ ತರದ ಅಪ್ರಧಾನ ಹಣ್ಣುಗಳು ಏನಿದ್ದಾವೆ ಅವುಗಳ ಬೇಸಾಯ ಕ್ರಮಗಳನ್ನ ಅನುಸರಿಸಬಹುದು, ಅದನ್ನ ನಾವು ಸಾಗುವಳಿಯನ್ನ ಮಾಡಬಹುದು. ಈ ಅಪ್ರಧಾನ ಹಣ್ಣುಗಳ ಬೇಸಾಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ನನ್ನ ದೂರವಾಣಿ ಸಂಖ್ಯೆ 9450563610. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9450563610. ಒಳ್ಳೆದು ಡಾಕ್ಟರ್ ಕೇಶವ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಪ್ರಧಾನ ಹಣ್ಣಿನ ಬೆಳೆಗಳು ಹಾಗೂ ಅವುಗಳ ಬೇಸಾಯ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಪ್ರಧಾನ ಹಣ್ಣಿನ ಬೆಳೆಗಳು ಹಾಗೂ ಅವುಗಳ ಬೇಸಾಯ ಕ್ರಮಗಳು ಈ ಕುರಿತಂತೆ ಆಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಂಎನ್ ಕೇಶವ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಯ ಬೇಸಾಯ ಕ್ರಮಗಳು ಹಾಗೂ ಸಮಗ್ರ ರೋಗ ಕೀಟಗಳ ನಿಯಂತ್ರಣ ಕ್ರಮಗಳು ಈ ಕುರಿತಂತೆ ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಿ ರಾಜೇಶ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಹಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಇದುವರೆಗೆ ಕೃಷಿ ರಂಗ ಪ್ರಸಾರವಾಯಿತು. ನಾಳಿನ ಕಿಸಾನ್ ವಾಣಿ ಕೃಷಿರಂಗದಲ್ಲಿ ವಿಶ್ವ ಕಾಫಿ ದಿನದ ಸಂದರ್ಭದಲ್ಲಿ ಇತ್ತೀಚೆಗೆ ಬ್ರೆಜಿಲ್ ಕಾಫಿ ಪ್ರವಾಸ ಕೈಗೊಂಡಿದ್ದ ಆಲೂರು ತಾಲೂಕು ಹೊಂಕರವಳ್ಳಿಯ ಪ್ರಗತಿಪರ ಕೃಷಿಕ ಡಾ ಎಚ್ಎಸ್ ಧರ್ಮರಾಜ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಹವಾಮಾನ ವರದಿ. ಹಾಸನ ಜಿಲ್ಲೆಯ ಇಂದಿನ ಹವಾಮಾನ ವರದಿ ಹೀಗಿದೆ. ಜಿಲ್ಲೆಯಲ್ಲಿ ಗರಿಷ್ಠ 26.4, ಕನಿಷ್ಠ 21.4 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ. ಇಂದು ಮುಂಜಾನೆ 8:30 ವಾತಾವರಣದಲ್ಲಿ ಶೇಕಡಾ 85% ತೇವಾಂಶವಿದ್ದ ಬಗ್ಗೆ ವರದಿಯಾಗಿದ್ದು, ಸಾಮಾನ್ಯವಾಗಿ ಮೋಡ ಮುಸುಕಿದ ವಾತಾವರಣವಿದ್ದು ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹವಾಮಾನ ವರದಿ ಕೇಳಿದಿರಿ. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಸ್ನೇಹಿತರೆ, ಜೇನಿನ ಬಗ್ಗೆ ವಿಚಾರಗಳು ಪ್ರಸ್ತಾಪ ಆಗ್ತಾ ಇದ್ವು. ಜೇನು ಎಷ್ಟು ಕ್ರಿಯಾಶೀಲ ಜೀವಿ ಅಂತಂದ್ರೆ ಇಡೀ ದಿನ ಆಲಸ್ಯವಾಗಿ ಇರೋದಿಲ್ಲ. ಅದು ರಾತ್ರಿ ಹೊತ್ತು ಸಹ ತನ್ನ ಸಂಸಾರದ ಪೋಷಣೆಯಲ್ಲಿ ತನ್ನ ಸಹವರ್ತಿಗಳ ಹಿತಕ್ಕಾಗಿ ರಕ್ಷಕನಾಗಿ ಪೋಷಕನಾಗಿ ಕೆಲಸ ಮಾಡೋದಿದೆ. ನೋಡಿ, ಜೇನು ಅನೇಕ ಬೆಳೆಗಳಲ್ಲಿ ಪರಾಗಸ್ಪರ್ಶ ಕ್ರಿಯೆಯನ್ನು ಮಾಡಿ ಉಪಕಾರ ಮಾಡ್ತಾ ಹೋಗ್ತದೆ. ಅದು ಯಾವ ಬೆಳೆಯಲ್ಲೂ ಹಾನಿ ಮಾಡೋದಿಲ್ಲ. ಕೆಲವೊಂದು ಉಪಕಾರಿ ಕೀಟಗಳಿದ್ದಾವೆ. ರೇಷ್ಮೆ ಹುಳ ಇದೆಯಲ್ಲ, ರೇಷ್ಮೆ ಹುಳ ರೇಷ್ಮೆ ಎಳೆಯನ್ನು ಹೆಣೆದು ಗೂಡನ್ನು ನಿರ್ಮಾಣ ಮಾಡಿಕೊಂಡು ಅದರ ಒಳಗಡೆ ಸೇರಿಕೊಳ್ಳುತ್ತೆ. ಕೆಲವೇ ದಿನಗಳಲ್ಲಿ ಪತಂಗವಾಗಿ ಹೊರಗಡೆ ಬರುತ್ತೆ. ಕೆಲವೊಬ್ಬರು ಹೇಳೋದಿದೆ, ರೇಷ್ಮೆ ಹುಳು ರೇಷ್ಮೆ ನೂಲನ್ನು ಹೆಣೆದು ತನ್ನ ಗೂಡಿನ ಒಳಗಡೆ ಸತ್ತು ಹೋಗ್ತದೆ ಅಂತ. ಸಾಯೋದಿಲ್ಲ, ರೋಗ ಬಂದ್ರೆ ಮಾತ್ರ ಸಾಯುತ್ತೆ. ಇಲ್ಲದೆ ಹೋದರೆ ಪತಂಗವಾಗಿ ಹೊರಗಡೆ ಬಂದು ಆಮೇಲೆ ಸಾಯುತ್ತೆ. ಕೆಳಗರೆ, ರೇಷ್ಮೆ ಹುಳು ಆರ್ಥಿಕವಾಗಿ ಅನೇಕರನ್ನ ಬೆಳೆಸಿದೆ. ರೇಷ್ಮೆ ಹುಳು ತಿನ್ನೋದು ಹಿಪ್ಪನೇರಳೆ. ರೇಷ್ಮೆ ಹುಳು ತಿನ್ನುವ ಹಿಪ್ಪನೇರಳೆ ಸೊಪ್ಪಿಗೆ ಯಾವ ರೈತರೂ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಲೇಬಾರದು, ಮಾಡೋದಿಲ್ಲ. ಕೀಟನಾಶಕ ಸಿಂಪಡಣೆ ಮಾಡಿದ್ರೆ ಸೊಪ್ಪು ತಿಂದ ಹುಳು ಸತ್ತೇ ಹೋಗ್ತದೆ. ಹಾಗೆ ನಿಮ್ಮ ತೋಟಗಳಲ್ಲಿ ಜಮೀನುಗಳಲ್ಲಿ ಕೀಟನಾಶಕಗಳನ್ನು ಸಿಂಪಡಣೆ ಮಾಡ್ತಾ ಇದ್ರೆ ನೋಡ್ತಾ ನೋಡ್ತಾ ಜೇನುನೊಣಗಳು ಸತ್ತು ಹೋಗ್ತವೆ. ನೀವು ಸಾಕಿರುವ ಜೇನುನೊಣ ಉಳಿಯೋದಿಲ್ಲ. ಶುಚಿಗೆ ಮತ್ತೊಂದು ಹೆಸರು ಜೇನು. ಪೆಟ್ಟಿಗೆಗಳಲ್ಲಿ ಯಾವಾಗಲೂ ಶುಚಿ ಇರಬೇಕಂತ ಅನ್ಕೊಂಡು ಸ್ವಚ್ಛ ಮಾಡ್ತಾ ಇರ್ತವೆ ಜೇನುನೊಣಗಳು. ಪೋಷಣೆ ಮಾಡುವ ಜೇನುನೊಣಗಳ ವರ್ಗ ಒಂದು ಇದ್ರೆ ಶುಚಿ ಮಾಡಿ ತನ್ನ ಸಂಸಾರವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೂ ಕೆಲಸ ಮಾಡುವ ಮತ್ತೊಂದು ವರ್ಗ ಇರುತ್ತೆ. ಮರಿಗಳನ್ನು ಪೋಷಣೆ ಮಾಡುವ ಜೇನುನೊಣಗಳ ಇನ್ನೊಂದು ವರ್ಗ ಇರುತ್ತೆ. ಗಂಡು ನೊಣಗಳು ಕೆಲವೇ ದಿನಗಳಲ್ಲಿ ಜನಿಸಿ ಅವು ಅಷ್ಟೊಂದು ಕೆಲಸ ಮಾಡದಲ್ಲೇ ಸತ್ತು ಹೋಗ್ತವೆ. ಇರುವ ಒಂದೇ ಒಂದು ರಾಣಿ ಜೇನು ಸಂತಾನವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಅವಿರತವಾಗಿ ಮೊಟ್ಟೆಗಳನ್ನು ಇಡ್ತಾ ಹೋಗ್ತದೆ. ಕೇಳಿದ್ರೆ, ಜೇನುನೊಣಗಳಿಗೂ ವೈರಿಗಳಿದ್ದಾವೆ. ರೋಗಗಳು ಬರೋದಿದೆ, ಕೀಟಗಳು ಮುತ್ತೋದಿದೆ. ಆದರೂ ಪರಿಸರದಲ್ಲಿ ಈ ಹಿಂದೆಲ್ಲ ಅಪಾರ ಪ್ರಮಾಣದಲ್ಲಿ ಜೇನು ಕುಟುಂಬಗಳು ಕಾಣ್ತಾ ಇದ್ವು. ಆಧುನಿಕತೆ, ಪರಿಸರದ ಮಾಲಿನ್ಯ, ಕೃಷಿಯಲ್ಲಿ ಬಳಸುತ್ತಿರುವ ರಾಸಾಯನಿಕಗಳಿಂದ ಇವತ್ತು ಜೇನಿನ ಸಂತಾನ ಕಡಿಮೆ ಆಗಿದೆ. ಇದು ಕೃಷಿಗೂ ಪೆಟ್ಟು ಕೊಡ್ತಾ ಇದೆ. ಆಹಾರ ಉತ್ಪಾದನೆ ಮತ್ತು ಪ್ಲಾಂಟೇಷನ್ ಬೆಳೆಗಳಲ್ಲಿ, ತೈಲ ಬೆಳೆಗಳಲ್ಲಿ, ಇತರೆ ಬೆಳೆಗಳಲ್ಲೂ ಉತ್ಪಾದನೆ ಕುಂಠಿತ ಆಗಲಿಕ್ಕೆ, ವ್ಯತ್ಯಾಸಗಳನ್ನು ಕಾಣಲಿಕ್ಕೂ ಜೇನುನೊಣಗಳ ಸಂತಾನ ಕಡಿಮೆ ಆಗಿರೋದು ಕಾರಣವಾಗಿದೆ. ರೈತ ಬಾಂಧವರೇ, ಜೇನು ಪರಿಸರದಲ್ಲಿ ಇರಲೇಬೇಕು. ಇಲ್ಲದೆ ಹೋದರೆ

ಕೊಬ್ಬರಿ 14,000 ರಿಂದ 15,500 ರೂಪಾಯಿಗಳು, ತೆಂಗಿನಕಡ್ಡಿ 1,900 ರೂಪಾಯಿಗಳಿಂದ 4,650 ರೂಪಾಯಿಗಳಷ್ಟಿತ್ತು. ತೆಂಗಿನಕಾಯಿ 15,000 ರಿಂದ 25,000, ಬುಲ್ಲರ್ 11,200, ಮೆಕ್ಕೆಜೋಳ 2,100 ರಿಂದ 2,200, ರಾಗಿ 3,000, ಹುರುಳಿಕಾಳು 5,580 ರಿಂದ 6,850ರಷ್ಟಿತ್ತು. ಇದುವರೆಗೆ ಅರಸೀಕೆರೆ ಮಾರುಕಟ್ಟೆಯ ಧಾರಣೆಯನ್ನ ಕೇಳಿದಿರಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೆ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಡಿಸೈಡ್ ಮಾಡೋಕ್ಕೂ ಮುಂಚೆ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡು. ನೀವು ಕೇಳಿದ್ದು ಸರಿಯಾಗಿದೆ.